ಕೋಣೆ ಎಕ್ಕಣೆ ನೀಯೋ ದಿವಾಳಿಗೆ ಐನ ಹುತ್ತೆ ಕಾರೆ ನಾ ತು ಹವಾ ಬಾಳಿಗೆ ಅಪ್ಪಣಿ ಆಯ್ತೆ ಕಿತ್ತೆ ಆ ಜಾಣನಿ ಮಾರ್ದೆ ಕಸೂತಿ ಬಡಿ ಸತ್ ಪುರಿಯೇ ಹುತ್ತೆ ರೇ ಜಗಾಡಿ ಬಡೇ ಜಟ್ ಕುಡಿಯೇ ಲೈಂದೇ ರೇ ಜಗಾಡ ಲಾಕೆ ಪಟ್ಟ ಗುಡಿಯೇ ಪಟ್ಟ ಗುಡಿಯೇ ಹುತ್ತೆ ನೆ ಜಗಾಡಿ ಬಡೇ ಜಟ್ಟ ಕುಡಿಯೇ ಲೈಂದೇ ನೆ ಜಗಾಡ ಲಾಕೆ ಪ.